ನಾವು ಕೇಳಿದ್ದೇವೆ, ಹಾಲು ಕುಡಿದ್ರೆ ನಮ್ಮ ದೇಹ ನಮ್ಮ ಎಲ್ಲ ಅಂಗಗಳು ಕೂಡ ಬಹಳಷ್ಟು ಆರೋಗ್ಯಪೂರ್ಣವಾಗಿ ಬೆಳೆಯುತ್ತದೆ ಅಂತ. ಯಾವುದೇ ಒಬ್ಬ ವ್ಯಕ್ತಿಗೆ ಹಾಲು ಬಹಳ ಮುಖ್ಯ, ಹುಟ್ಟಿನಿಂದ ಸಾಯುವ ತನಕ ಹಾಲನ್ನ ಕುಡಿತೇನೆ ಇರ್ತಾನೆ. ಮೇಡಮ್, ನೀವು ಮೊದಲಿಗೆ ಹೇಳಿ, ಈ ವ್ಯಕ್ತಿ ವಿಕಸನ ಅಂದ್ರೆ ಏನು? ಸರ್, ವ್ಯಕ್ತಿ ವಿಕಸನ ಅಂತಂದ್ರೆ ಮಗು ಹುಟ್ಟಿದಾಗಿನಿಂದ ಅಥವಾ ಶಿಶು ಜನನವಾದಾಗಿನಿಂದನೂ ವೃದ್ಧಾಪ್ಯದವರೆಗೂ, ಅಂದ್ರೆ ವಯಸ್ಸಾಗುವವರೆಗೂ ಏನು ವ್ಯಕ್ತಿ ವಿಕಸನ ಆಗ್ತಾನೆ ಇರುತ್ತೆ ಸರ್. ಇದರಲ್ಲಿ ಬಂದು ಒಂದು ದೇಹದ ದೈಹಿಕ ಬೆಳವಣಿಗೆ ಅಂತ ಹೇಳ್ತೀವಿ ಸರ್, ಆಮೇಲೆ ಇನ್ನೊಂದು ಮಾನಸಿಕ ಆರೋಗ್ಯದ ವರ್ಧನೆ ಆಗ್ತಾ ಇರುತ್ತೆ. ಒಳ್ಳೇದು, ಇವೆರಡನ್ನು ಸೇರಿನೇ ನಾವು ಅಂದ್ರೆ ವ್ಯಕ್ತಿ ವಿಕಸನ ಅಂತ ಹೇಳ್ತೀವಿ. ಇದರಲ್ಲಿ ಹಾಲಿನ ಪೋಷಕಾಂಶಗಳ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರಬೇಕು ಅಂತಂದ್ರೆ ಹಾಲಲ್ಲಿರ್ತಕ್ಕಂಥ ಪೋಷಕಾಂಶಗಳು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಅಂತ. ಈಗ ವ್ಯಕ್ತಿ ವಿಕಸನಕ್ಕೂ ಮತ್ತು ಹಾಲಿನ ಪೋಷಕಾಂಶಗಳಿಗೂ ಬಹಳಷ್ಟು ಹತ್ತಿರದ ಸಂಬಂಧ ಇದೆ ಅಂತ ತಾವು ಹೇಳಿದ್ರಿ. ಏನು ಸಂಬಂಧ? ಮನುಕುಲದ ಸರ್ವತೋಮುಖ ಅಭಿವೃದ್ಧಿಗೆ ಪೋಷಕಾಂಶಗಳು ಬೇಕಾಗುತ್ತಲ್ಲ ಸರ್, ಅದೆಲ್ಲಾನು ಹಾಲಿನ ಪೋಷಕಾಂಶಗಳ ಮುಖಾಂತರ ನಾವು ಪಡಿಬಹುದು ಅಂತ ಹೇಳ್ತೀವಿ ಸರ್. ಈಗ ನಾವು ಹಾಲು ಹಾಲು ಅಂತೇವೆ, ಕೆಲವರಿಗೆ ಹಾಲು ಅಂದ್ರೆ ಏನಂತ ಗೊತ್ತಿರೋದಿಲ್ಲ, ಏನದ್ರದ್ದು ಮೂಲ ಇದು? ಸರ್, ಹಾಲು ಅಂತಂದ್ರೆ ನಾವು ಸಸ್ತನಿ ಗ್ರಂಥಿ ಅಂತ ಹೇಳ್ತೀವಿ ಅಥವಾ ಆಲ್ವಿಯೋಲೈಸ್ ಅಂತ ಹೇಳ್ತೀವಿ ಸರ್. ಅದರಲ್ಲಿ ಸ್ರವಿಸಿರುವಂತಹ ಒಂದು ಬಿಳಿ ರೂಪದ ದ್ರವಕ್ಕೆ ನಾವು ಹಾಲು ಅಂತ ಕರೀತೀವಿ ಸರ್. ಅಂದ್ರೆ ಸಸ್ತನಿ ಗ್ರಂಥಿಯಿಂದ ಬಂದಿರತಕ್ಕಂತ ಬಿಳಿ ರೂಪದ ದ್ರವ, ಇದನ್ನ ಹಾಲು ಅಂತ ಹೇಳ್ತೀವಿ. ನಾವು ಕೇವಲ ಹಾಲು ಅಂತ ನೋಡ್ತೇವೆ, ಆದ್ರೆ ಅದು ಸಸ್ತನಿ ರೂಪದಿಂದ ಬಂದಿದೆ, ದ್ರವ ರೂಪದಲ್ಲಿ ಇರ್ತದೆ, ಹಾಗೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಈ ಹಾಲು ಹಾಲು ಅಂತ ಹೇಳ್ತೇವೆ, ಹಾಲಿನಲ್ಲಿರುವ ಮುಖ್ಯ ಘಟಕಗಳು ಯಾವುದು? ಹಾಲಿನಲ್ಲಿ ಮುಖ್ಯ ಘಟಕಗಳನ್ನು ನಾವು ಅಂದ್ರೆ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಸರ್. ಯಾವುದೆಲ್ಲ? ಒಂದು ಅಂದ್ರೆ ಪ್ರಮುಖ ಘಟಕಗಳು ಅಂತ ಹೇಳ್ತೀವಿ ಸರ್, ಇನ್ನೊಂದು ಸಣ್ಣ ಪ್ರಮಾಣದ ಘಟಕಗಳು ಅಂತ ಹೇಳ್ತೀವಿ. ಸೊ ಇವೆರಡನ್ನು ನಾವು ಹಾಲಿನ ಘಟಕಗಳನ್ನು. ಅದೇನು ಪ್ರಮುಖ ಘಟಕಗಳು ಅಂದ್ರೆ? ಸರ್, ಪ್ರಮುಖ ಘಟಕಗಳು ಅಂದ್ರೆ ಹಾಲಿನ ಕೊಬ್ಬು ಅಂತ ಹೇಳ್ತೀವಿ, ಮಿಲ್ಕ್ ಫ್ಯಾಟ್ ಅಂತ ಹೇಳ್ತೀವಿ, ಆಮೇಲೆ ಹಾಲಿನ ಸಕ್ಕರೆ ಅಂತ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ, ಆಮೇಲೆ ಹಾಲಿನ ಸಾರಜನಕ ಅಂದ್ರೆ ಪ್ರೋಟೀನ್ ಅಂತ ಹೇಳ್ತೀವಲ್ಲ ಸರ್, ಅದು ಮತ್ತು ನೀರು, ಇದೆಲ್ಲಾನು ನಾವು ಪ್ರಮುಖ ಘಟಕಗಳನ್ನಾಗಿ ಕಾಣಬಹುದು ಹಾಲಲ್ಲಿ. ಅಂದ್ರೆ ಕೊಬ್ಬು, ಪ್ರೋಟೀನ್, ಲ್ಯಾಕ್ಟೋಸ್, ನೀರು ಇದೆಲ್ಲ ಒಳಗೊಂಡಿರುವಂತದ್ದು ಪ್ರಮುಖ ಘಟಕಗಳು. ಸಣ್ಣ ಘಟಕ ಅಂತ ಬೇರೆ ಇದೆ ಸರ್, ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ನಾವು ಹಾಲಲ್ಲಿ ಕಾಣಬಹುದು, ಅದು ಅಂತಂದ್ರೆ ಜೀವಸತ್ವಗಳು ಅಂದ್ರೆ ವಿಟಮಿನ್ಸ್ ಅಂತ ಹೇಳ್ತೀವಲ್ಲ ಸರ್, ಅದು. ಆಮೇಲೆ ಹಾಲಿನ ಎನ್ಝೈಮ್ಸ್ ಅಂತ, ಕಿಣ್ವಗಳು ಅಂತ ಹೇಳ್ತೀವಿ ಸರ್, ಮಿಲ್ಕ್ ಎನ್ಝೈಮ್ಸ್ ಅಂತ, ಇದು ಎಲ್ಲಾನು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ಅದ್ರ ಜೊತೆಗೆ ಖನಿಜಗಳು ಅಂತ ಹೇಳ್ತೀವಿ ಸರ್, ಅಂದ್ರೆ ಇವಾಗ ಜಿಂಕ್ ಆಗಿರ್ಬೋದು, ಕಬ್ಬಿಣಾಂಶ, ಆಮೇಲೆ ಇನ್ನೊಂದು ಕಾಪರ್ ಅಂತ ಹೇಳ್ತೀವಿ. ಸೊ ಇದೆಲ್ಲಾನು ನಮಗೆ ಸಣ್ಣ ಪ್ರಮಾಣದಲ್ಲಿ ನಾವು ಹಾಲಲ್ಲಿ ಕಾಣಬಹುದು, ಅಂದ್ರೆ ಸಣ್ಣ ಘಟಕಗಳು, ಸಣ್ಣ ಘಟಕಗಳಾಗಿ ನಾವು ಇದನ್ನ ವಿಂಗಡಿಸ್ತೀವಿ. ಈಗ ಇನ್ನೊಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ, ವ್ಯಕ್ತಿತ್ವ ವಿಕಸನಕ್ಕೆ ಈ ಪ್ರಮುಖ ಘಟಕಗಳು ಯಾವ ರೀತಿಯ ಒಂದು ಪ್ರೇರಣೆಯನ್ನು ನೀಡುತ್ತದೆ ಅಥವಾ ಒಂದು ಆರೋಗ್ಯಪೂರ್ಣವಾಗಿ ಇರಲಿಕ್ಕೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರ್ತದೆ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಸರ್, ಯಾಕಂತಂದ್ರೆ ತುಂಬಾ ಜನರಿಗೆ ಗೊತ್ತಿರಲ್ಲ. ಏನಕ್ಕಂತಂದ್ರೆ ಇವಾಗ ಹಾಲು ನಮಗೆ ಪ್ರಮುಖ ಘಟಕಗಳನ್ನ ವಿಂಗಡಿಸ್ತೀವಿ, ಅದರಲ್ಲಿ ಇರತಕ್ಕಂತ ಪ್ರಮುಖ ಘಟಕಗಳು ತನ್ನದೇ ಆದ ಒಂದು ಪಾತ್ರವನ್ನು ವಹಿಸುತ್ತೆ ಅಂದ್ರೆ ಆರೋಗ್ಯ ವರ್ಧನೆಯಲ್ಲಿ. ಮತ್ತೆ ಯಾವ ಯಾವ ಘಟಕಗಳು ಯಾವ ಪಾತ್ರ ವಹಿಸುತ್ತೆ? ಹಾಲಿನ ಕೊಬ್ಬು ಅಂತ ಹೇಳ್ತೀವಲ್ಲ ಸರ್, ಮಿಲ್ಕ್ ಫ್ಯಾಟ್, ಇದು ನಮಗೆ ಮೆದುಳಿನ ಬೆಳವಣಿಗೆಯಲ್ಲಿ ಅಂದ್ರೆ ಎರಡರಿಂದ ಮೂರಷ್ಟು ಮೆದುಳಿನ ಬೆಳವಣಿಗೆಯಲ್ಲಿ ಸಹಾಯವಾಗುತ್ತೆ. ಅಂದ್ರೆ ಹಾಲಿನ ಕೊಬ್ಬಿನಿಂದ ಮೆದುಳಿನ ಬೆಳವಣಿಗೆ ಸಹಕಾರಿಯಾಗುತ್ತೆ ಸರ್. ಅದಾದ್ಮೇಲೆ ಸಾರಜನಕ, ಪ್ರೋಟೀನ್ ಅಂತ ಹೇಳ್ತೀವಲ್ಲ ಸರ್, ಇದು ನಮಗೆ ಅಸ್ಥಿ ಪಂಜರದ ಸ್ನಾಯುವಿನ ಬೆಳವಣಿಗೆಗೆ ಅಂತಂದ್ರೆ ನಾವು ಸ್ಕೆಲೆಟಲ್ ಮಸಲ್ಸ್ ಅಂತ ಹೇಳ್ತೀವಲ್ಲ ಸರ್, ಅದರದ್ದು ಬೆಳವಣಿಗೆಗೂ ಕೂಡ ನಮಗೆ ಸಹಾಯ ಮಾಡುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರೆ ಹಾಲು ಕುಡಿ ಮಗ, ಎಲುಬುಗಳೆಲ್ಲ ಗಟ್ಟಿಯಾಗುತ್ತೆ. ಅದಾದ್ಮೇಲೆ ಹಾಲಿನ ಸಕ್ಕರೆ, ಲ್ಯಾಕ್ಟೋಸ್ ಅಂತ ಹೇಳ್ತೀವಲ್ಲ ಸರ್, ಇದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಬದಲಾವಣೆ ಆಗುತ್ತೆ. ಅದಾದಾಗ ಅದರಲ್ಲಿ ಬದಲಾವಣೆ ಆದಂತ ಗ್ಯಾಲಕ್ಟೋಸ್ ಇದೆಯಲ್ಲ ಸರ್, ಅದು ಕೂಡ ನಮ್ಮ ಮೆದುಳಿನ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ. ಈ ಕಾರಣಕ್ಕಾಗಿ ಈ ಪ್ರಸವದ ನಂತರ ಮಗುವಿಗೆ ಹಾಯಿ ಹಾಲನ್ನೇ ಕುಡಿಸಬೇಕು ಅಂತ ಹೇಳೋದು, ಮತ್ತೆ ಹೊರಗಿನ ಹಾಲನ್ನ ಆ ನಂತರ ಕುಡಿಸಿರಿ ಅಂತ. ಅಂದ್ರೆ ತಾಯಿಯ ಹಾಲು ಕೂಡ ಇದೇ ರೀತಿ ಬಹಳ ಪ್ರಮುಖವಾಗಿ ಗ್ಯಾಲಕ್ಟೋಸ್ ಅಂಶಗಳನ್ನು ಹೊಂದಿರುವುದರಿಂದ ಮೆದುಳಿನ ಬೆಳವಣಿಗೆಗೆ, ಆರೋಗ್ಯದ ಸುಸ್ಥಿರತೆ ಬಹಳ ಒಳ್ಳೇದು ಅಂತ. 8 ವರ್ಷದ ಒಳಗೇನೆ ಆಲ್ಮೋಸ್ಟ್ ನಮ್ಮ ಮೆದುಳಿನ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಆ ಕಾರಣಕ್ಕಾಗಿ ಹಾಲು ಸೇವಿಸಿದ್ರೆ ಬಹಳ ಒಳ್ಳೇದು ಅಂತ. ಈಗ ನೀವು ಒಂದು ಮಾತು ಹೇಳಿದ್ರೆ, ಹಾಲಿನಲ್ಲಿ ಖನಿಜಾಂಶ ಇದೆ, ಖನಿಜಾಂಶ ಇದೆ ಅಂತ, ಯಾವುದೆಲ್ಲ? ಸರ್, ಹಾಲಿನಲ್ಲಿ ಖನಿಜಾಂಶಗಳು ಬಂದು ಕ್ಯಾಲ್ಸಿಯಂ ಇರುತ್ತೆ, ಅಯೋಡಿನ್ ಇರುತ್ತೆ, ಮತ್ತೆ ಫಾಸ್ಫರಸ್, ಆಮೇಲೆ ಮ್ಯಾಗ್ನೀಷಿಯಂ, ಪೊಟಾಷಿಯಂ, ಇವೆಲ್ಲ ಹೇರಳವಾಗಿ ನಾವು ಕಾಣಬಹುದು. ಅದರ ಜೊತೆಗೆ ಮತ್ತೆ ಕೆಲವೊಂದು ಸ್ವಲ್ಪ ಪ್ರಮಾಣದಲ್ಲಿ ಖನಿಜಾಂಶಗಳು ಕೂಡ ಇರುತ್ತೆ ಸರ್, ಅದರಲ್ಲಿ ಬಂದು ಮ್ಯಾಗ್ನೀಷಿಯಂ ಮತ್ತೆ ಜಿಂಕ್, ಆಮೇಲೆ ಸೆಲೆನಿಯಂ ಸಹ ಇದರಲ್ಲಿ ಇರುತ್ತೆ ಸರ್. ಅಂದ್ರೆ ಕ್ಯಾಲ್ಸಿಯಂನ ಪಾತ್ರ ಏನು ಮೇಡಮ್? ಸೊ ಕ್ಯಾಲ್ಸಿಯಂ ಅಂತಂದ್ರೆ ಹಾಲು ಕ್ಯಾಲ್ಸಿಯಂನ ಸಮೃದ್ಧ ಮೂಲ ಅಂತ ಹೇಳ್ತೀವಿ ಸರ್, ಅಂದ್ರೆ ಮಿಲ್ಕ್ ಇಸ್ ಅ ರಿಚ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ ಹಾಲಲ್ಲಿ ನಾವು 1200 ಮಿಲಿಗ್ರಾಂನಷ್ಟು ಅಂದ್ರೆ ಪ್ರತಿ ಲೀಟರ್ಗೆ ಅಷ್ಟು ಕ್ಯಾಲ್ಸಿಯಂನ ನಾವು ಹಾಲಲ್ಲಿ ಕಾಣಬಹುದು. ಅದಕ್ಕಾಗಿ ನಾವು ಹಾಲನ್ನ ಕ್ಯಾಲ್ಸಿಯಂ ಸಮೃದ್ಧ ಮೂಲ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ ಅಂದ್ರೆ ಕ್ಯಾಲ್ಸಿಯಂ ಸಮೃದ್ಧವಾಗಿರೋದ್ರಿಂದ ಮೂಳೆಗಳನ್ನ ಬಲಿಷ್ಠಗೊಳಿಸಲು ಸಹಾಯವಾಗುತ್ತೆ. ಹಾಗಾಗಿ ನಾವು ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಹಾಲನ್ನ ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ಈಗ ನೀವು ಒಂದು ಹೇಳಿದ್ರೆ ಹಾಲಿನಲ್ಲಿ ಅಯೋಡಿನ್ ಕೂಡ ಇರ್ತದೆ, ಅಯೋಡಿನ್ ನ ಉಪಯೋಗ ಏನು? ಸರ್, ಹಾಲಲ್ಲಿ ಅಯೋಡಿನ್ ಪ್ರಮಾಣ ಬಂದು 33-534 ಮೈಕ್ರೋಗ್ರಾಮ್ ಪ್ರತಿ ಲೀಟರ್ಗೆ ಅಷ್ಟು ಇರುತ್ತೆ ಸರ್ ಇದು. ಸೊ ಇದು ನಮ್ಗೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣಬಹುದು, ತುಂಬಾ ಜನ ಥೈರಾಯ್ಡ್ ಸಮಸ್ಯೆಯಿಂದ ಎಲ್ಲ ಬಳಲ್ತಾ ಇರ್ತಾರಲ್ಲ, ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರು ಕೂಡ ತಮ್ಮ ದಿನಚರಿಯಲ್ಲಿ ಹಾಲನ್ನ ಅಥವಾ ಹಾಲಿನ ಉತ್ಪನ್ನಗಳನ್ನ ತಾವು ಬಳಸೋದ್ರಿಂದ ಥೈರಾಯ್ಡ್ ಸಮಸ್ಯೆಯಿಂದ ಹೊರಗೆ ಬರಬಹುದು ಅಂತ ಹೇಳ್ತೀವಿ. ಅಂದ್ರೆ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಹಾಲನ್ನ ಕುಡಿದು ಬಹಳಷ್ಟು ಒಳ್ಳೇದು. ಏನಕ್ಕೆ ಅಂದ್ರೆ ಸರ್, ಇವಾಗ ನಾವು ಪ್ರತಿದಿನ ನಮ್ಮ ದೇಹಕ್ಕೆ ಅಯೋಡಿನ್ ಬೇಕು ಅಂತ ಇರುತ್ತಲ್ವಾ ಸರ್, ಸೊ ಅದರಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮೂಲಕನೆ ನಾವು ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತ ಅಯೋಡಿನ್ ಅರ್ಧಕ್ಕಿಂತ ಹೆಚ್ಚಿನಷ್ಟು ನಾವು ಪಡಿಬಹುದು. ಅದಕ್ಕೋಸ್ಕರ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ನಮ್ಮ ದಿನಚರಿಯಲ್ಲಿ ಅಥವಾ ನಮ್ಮ ಡಯೆಟ್ ಅಲ್ಲಿ ಬಳಸೋದ್ರಿಂದ ನಾವು ಆ ಸಮಸ್ಯೆಯಿಂದ ಹೊರಗೆ ಬರಬಹುದು. ಈಗ ಪ್ರಿಯಾಂಕ ಅವರೇ ಹೇಳಿ, ಹಾಲಿನಲ್ಲಿರುವಂತಹ ಜೀವಸತ್ವಗಳು ಯಾವ ಯಾವ? ಸರ್, ಹಾಲಿನಲ್ಲಿ ಜೀವಸತ್ವಗಳನ್ನು ಕೂಡ ನಾವು ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಸರ್. ಯಾವ್ದೆಲ್ಲ? ಅದರಲ್ಲಿ ನೀರಿನಲ್ಲಿ ಕರಗುವಂತ ಜೀವಸತ್ವಗಳು ಮತ್ತು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು. ಅದರಲ್ಲಿ ಎರಡು ವಿಧ. ಹಾ, ಎರಡು ವಿಧಗಳಿದೆ ಸರ್. ಇವಾಗ ನೀರಿನಲ್ಲಿ ಕರಗುವಂತಹ ಜೀವಸತ್ವಗಳು ಅಂತಂದ್ರೆ ನಾವು ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ವಿಟಮಿನ್ B6, B12 ಇವೆಲ್ಲನು ನಾವು ನೀರಿನಲ್ಲಿ ಕರಗುವಂತಹ ಜೀವಸತ್ವಗಳು ಅಂತ ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು ಅಂತ ಹೇಳ್ತೀವಿ. ಅದು ಜೀವಸತ್ವ A, D, E and K ಒಂದು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು. ಈ ರೀತಿಯಾಗಿ ನಾವು ಜೀವಸತ್ವಗಳನ್ನ ವಿಂಗಡಿಸ್ತೀವಿ. ಜೀವಸತ್ವ ಅಂತಂದ್ರೆ ಇದೊಂದು ಸಾವಯವದ ಸಂಯುಕ್ತವಾಗಿದೆ ಸರ್. ಇದು ಇಂಗಾಲ ಹೊಂದಿರುತ್ತೆ ಜೀವಸತ್ವ. ಅದಾದ್ಮೇಲೆ ದೇಹಕ್ಕೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳನ್ನು ಕೂಡ ನಮಗೆ ಒದಗಿಸುತ್ತೆ ಜೀವಸತ್ವ. ಅದರ ಕೊರತೆಯಿಂದಾಗಿ ಕೆಲವು ರೋಗಗಳನ್ನು. ಯಾವ ಯಾವ ರೋಗಗಳು ಮುಖ್ಯವಾಗಿ? ಜೀವಸತ್ವಗಳ ಕೊರತೆಯಿಂದಾಗಿ ಆಮ್ಲಜನಕ ಸಾಗಿಸುವಂತಹ ಸಾಮರ್ಥ್ಯ ಕಡಿಮೆ ಮಾಡುತ್ತೆ ಸರ್ ದೇಹದಲ್ಲಿ. ಅದಾದ್ಮೇಲೆ ಅನೇಕ ರೋಗ ಲಕ್ಷಣ ಕೂಡ ಉಂಟಾಗುತ್ತೆ. ಅದರ ಜೊತೆಗೆ ಇವಾಗ ಜೀವಸತ್ವ ಎ ನಮಗೆ ಕೊರತೆ ಆದ್ರೆ ಇರುಳು ಕುರುಡುತನ ಅಂತ ಬರುತ್ತೆ, ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಸರ್. ಅದರ ಜೊತೆಗೆ ಇನ್ನೊಂದು ಜೀವಸತ್ವ ಕೆ ಏನಾದ್ರೂ ಕಡಿಮೆ ಆದ್ರೆ ರಕ್ತ ಹೆಪ್ಪುಗಟ್ಟುವುದು ನಿಧಾನವಾಗುತ್ತೆ, ಅಂದ್ರೆ ರಕ್ತ ಜಾಸ್ತಿ ಸಮಸ್ಯೆ ಇರುತ್ತೆ. ಹೌದು ಸರ್, ಜೀವಸತ್ವ ಕೆ ಕೊರತೆಯಿಂದ ಆ ಸಮಸ್ಯೆಯನ್ನು ನಾವು ಎದುರಿಸಬಹುದು. ನೀವು ಹೇಳುವ ಪ್ರಕಾರ ಹಾಲನ್ನೊಂದು ಕುಡಿದು ಬಿಟ್ರೆ ಇಷ್ಟಕ್ಕೆಲ್ಲ ಪರಿಹಾರ ಸಿಗುತ್ತೆ ಅಂತ. ಬಹಳ ಒಳ್ಳೇದು, ಯಾಕಂದ್ರೆ ಹಾಲನ್ನು ಸೇವಿಸಲೇಬೇಕಾಗ್ತದೆ. ಈಗ ನಾವು ಹಾಲು ಹಾಲು ಅಂತೇವೆ, ಕೆಲವೊಮ್ಮೆ ಈಗ ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಹಾಲುಗಳಿರ್ತವೆ. ಹಾಲಿನಲ್ಲಿ ಎಷ್ಟು ವಿಧಗಳಿವೆ? ಹಾಲಿನಲ್ಲಿ ಇವಾಗ ಮಾರುಕಟ್ಟೆಯಲ್ಲಿ ತುಂಬಾ ವಿಧಗಳು ಲಭ್ಯ ಇದೆ ಸರ್. ಅದರಲ್ಲಿ ನಾವು ಫುಲ್ ಕ್ರೀಮ್ ಹಾಲು ಅಂತ ಹೇಳ್ತೀವಿ, ಅದಾದ್ಮೇಲೆ ಸ್ಟ್ಯಾಂಡರ್ಡೈಸ್ಡ್ ಹಾಲು ಅಂತ ಹೇಳ್ತೀವಿ, ಟೋನ್ಡ್ ಹಾಲು ಅಂತ ಹೇಳ್ತೀವಿ, ಡಬಲ್ ಟೋನ್ಡ್ ಹಾಲು ಮತ್ತು ಸ್ಕಿಮ್ಡ್ ಹಾಲು ಅಂತ ಹೇಳ್ತೀವಿ. ಇದೆಲ್ಲ ವಿಂಗಡಿಸುವುದು ಅಂತಂದ್ರೆ ನಾವು ಹಾಲಿನ ಕೊಬ್ಬು ಅಂತ ಹೇಳ್ತೀವಲ್ಲ ಸರ್, ಅದರ ಆಧಾರದ ಮೇಲೆ ನಾವು ಹಾಲನ್ನ ಬೇರೆ ಬೇರೆ ವಿಧಗಳಾಗಿ ವಿಂಗಡಿಸ್ತೀವಿ. ಇನ್ನೊಂದು, ಎಲ್ಲರೂ ಹೇಳ್ತಾರೆ ಹಾಲಿನಲ್ಲಿ ಔಷಧೀಯ ಗುಣ ಇದೆ, ಆದ ಕಾರಣ ಹಾಲನ್ನ ಸೇವಿಸಿ ಅಂತ. ಯಾವ್ದೆಲ್ಲ ಇದೆ ಸರ್ ಹಾಲಿನಲ್ಲಿ ಔಷಧೀಯ ಗುಣ ಅಂತಂದ್ರೆ? ನಾವು ಇವಾಗ ಮನೆಯಲ್ಲಾದ್ರೆ ಹಾಲು ಕಾಯಿಸ್ತೀವಿ, ಅದೇ ತರ ಪ್ಯಾಶರೀಕರಿಸಿದ ಹಾಲನ್ನ ಅಂದ್ರೆ ಶೀತಲೀಕರಿಸಿ ಅಂದ್ರೆ ನಾವು ಕೋಲ್ಡ್ ಮಾಡಿ ಕುಡಿಯೋದ್ರಿಂದ ಅಸಿಡಿಟಿಗೆ ಪರಿಹಾರ ಕಾಣಬಹುದು ಸರ್. ಅದಾದ್ಮೇಲೆ ಇನ್ನೊಂದು ಅಂದ್ರೆ ಇವಾಗ ಹಾಲಿನ ಕೊಬ್ಬು ಅಂದ್ರೆ ಮಿಲ್ಕ್ ಫ್ಯಾಟ್ ಅಂತ ಹೇಳ್ತೀವಿ, ಅಥವಾ ತುಪ್ಪ ತಯಾರಿಸ್ತೀವಲ್ಲ ಸರ್, ಅದನ್ನ ನಾವು ಗಾಯಗಳಾದಲ್ಲಿ ಲೇಪನ ಮಾಡಿದ್ರೆ ಪರಿಹಾರ ಕಾಣಬಹುದು ಅಂತ. ಇದನ್ನ ಎಲ್ಲ ಔಷಧೀಯ ಗುಣಗಳನ್ನಾಗಿ ನಾವು ಕಾಣ್ತೀವಿ ಸರ್ ಹಾಲಲ್ಲಿ. ಅಂದ್ರೆ ನೀವು ಹೇಳೋ ಪ್ರಕಾರ ಹಾಲಿನಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಹಾಲು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಆಗತ್ತೆ ಇದೆಯಲ್ಲ ಸರ್, ಅದು ಕ್ಯಾಲ್ಸಿಯಂ ಎಲ್ಲ ಪೂರೈಕೆ ಆಗುತ್ತೆ. ಅದ್ರ ಜೊತೆಗೆ ನಾವು ಹಾಲನ್ನ ಪ್ರೋಟೀನ್ ನ ನಿಧಿ ಅಂತಾನೆ ಹೇಳ್ತೀವಿ ಸರ್. ಅಂದ್ರೆ ಪ್ರೋಟೀನ್ ಸಹ ನಮ್ಮ ದೇಹಕ್ಕೆ ಲಭ್ಯವಾಗುತ್ತೆ. ಅದ್ರ ಜೊತೆಗೆ ಒಳ್ಳೆ ನಿದ್ರೆ ಮಾಡಲು ಮತ್ತು ಏನಾದ್ರೂ ಒತ್ತಡಗಳೆಲ್ಲ ಇದ್ದಾಗ ಈ ಹಾಲು ಕುಡಿಯೋದ್ರಿಂದ ನಾವು ಅದರಿಂದ ಹೊರಗಡೆ ಬರಬಹುದು ಅಂತ. ಇಷ್ಟೆಲ್ಲ ಉಪಯೋಗಗಳಿವೆ. ಈಗ ಪ್ರಿಯಾಂಕ ಅವರು ಇನ್ನೊಂದು ಮಾತು ಕೇಳಿದೆ, ಅದು ಈ ಕೊರೋನಾದ ಸಂದರ್ಭದಲ್ಲಿ ನಾವು ಹೆಚ್ಚು ಅದನ್ನು ಬಳಕೆ ಮಾಡಿದ್ದೇವೆ. ಹಾಲಿಗೆ ಒಂದು ಚಿಟಿಕೆ ಅರಿಶಿನವನ್ನ ಬೆರೆಸಿ ಕುಡಿಯುವುದು ಒಳ್ಳೇದು ಅಂತ, ಏನದರ ಲಾಭ? ಸರ್, ಇವಾಗ ಹಾಲಿಗೆ ನಾವು ಅರಿಶಿನ ಹಾಗೆ ಕುಡಿಯಂತ ಹೇಳ್ತೀವಲ್ಲ ಸರ್, ಅದನ್ನ ನಾವು ಇವಾಗ ಇತ್ತೀಚಿನ ದಿನಗಳಲ್ಲಿ ಅರಿಶಿನದ ಹಾಲು ಅಂತಾನೆ ಹೇಳ್ತಾ ಇದ್ರೆ ಸರ್. ಅರಿಶಿನದಲ್ಲಿ ಕೂಡ ಪ್ರತಿ ಜೀವಕಗಳಿರುತ್ತೆ. ಸೊ ಅದು ಮತ್ತೆ ಹಾಲಲ್ಲಿ ಇರತಕ್ಕಂತ ಕ್ಯಾಲ್ಸಿಯಂ ಎರಡು ಬೆರೆತಾಗ ಏನಾಗುತ್ತೆ, ಹಾಲಿನ ಗುಣಮಟ್ಟ ಇನ್ನೂ ಹೆಚ್ಚಿಗಾಗುತ್ತೆ. ಹೆಚ್ಚಿಗಾಗಿರ್ತಕ್ಕಂತ ಹಾಲನ್ನ ನಾವು ಸೇವನೆ ಮಾಡೋದ್ರಿಂದ ಕೆಲವು ಸಾಮಾನ್ಯ ನೋವುಗಳಾಗಿರ್ಬೋದು ಅಥವಾ ಸಾಮಾನ್ಯ ಕಾಯಿಲೆಗಳಂದ್ರೆ ಇವಾಗ ಶೀತ ಕೆಮ್ಮು ಎಲ್ಲ ಹೇಳ್ತೀವಲ್ಲ ಸರ್, ಅದನ್ನ ನಾವು ನಿವಾರಿಸಬಹುದು. ಶೀತ ಮತ್ತು ಕೆಮ್ಮಿಗೆ ಹೇಗೆ ಒಂದು ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ? ಶೀತ ಮತ್ತು ಕೆಮ್ಮಿಗೆ ಅಂತ ಹೇಳಿದ್ರೆ ಸರ್, ಈಗ ಬದಲಾಗುತ್ತಿರುವ ಋತುವಿನಲ್ಲಿ ಅಂದ್ರೆ ಇವಾಗ ಚಳಿಗಾಲ ಎಲ್ಲ ಆತರ ಋತುಗಳು ಬದಲಾಗ್ತಾ ಇರುತ್ತಲ್ಲ ಸರ್, ಅವಾಗ ಏನಾಗುತ್ತೆ, ಅರಿಶಿನ ಹಾಲು ಕುಡಿಯೋದು ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಇದರಲ್ಲಿ ಆಂಟಿವೈರಲ್ ಮತ್ತು ಬ್ಯಾಕ್ಟೀರಿಯಾ ನಿರೋಧಕ ಅಂದ್ರೆ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇದು ಹೊಂದಿರುತ್ತೆ ಸರ್ ಅರಿಶಿನ. ಸೊ ಹಾಗಾಗಿ ಅರಿಶಿನದ ಹಾಲು ಕುಡಿಯೋದ್ರಿಂದ ನಮಗೆ ಶೀತ ಮತ್ತು ಕೆಮ್ಮಿನಿಂದ ಆಗ್ತಕ್ಕಂತ ಅಪಾಯವನ್ನ ನಾವು ತಡಿಬಹುದು. ಇನ್ನೊಂದು ಬಹಳ ಮುಖ್ಯವಾಗಿ, ಈ ಅರಿಶಿನ ಹಾಲು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಅಂತ ಒಂದು ಮಾತಿದೆ. ಹೌದು ಹೌದು ಸರ್, ಯಾಕಂತಂದ್ರೆ ಅರಿಶಿನದಲ್ಲಿ ಒಂದು ಕರ್ಕ್ಯುಮಿನ್ ಎಂಬ ಅಂಶ ಇರುತ್ತೆ ಸರ್. ಆ ಅಂಶದಿಂದ ಏನಾಗುತ್ತೆ ಅಂದ್ರೆ ಹಾಲಲ್ಲಿ ಬೆರೆಸಿದಾಗ ಇಮ್ಯುನೋ ಮಾಡ್ಯುಲೇಟರಿ ಆಗಿ ಕಾರ್ಯನಿರ್ವಹಿಸುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಅನೇಕ ರೋಗಗಳಿಂದ ರಕ್ಷಿಸಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಮಗೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ನಾವು ಅರಿಶಿನ ಹಾಲು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡಬಹುದು ಅಂತ ಹೇಳ್ತೀವಿ. ಪ್ರಿಯಾಂಕ ಕಲ್ಯಾಣ ಅವರೇ, ಬಹಳ ಮುಖ್ಯವಾಗಿ ಇನ್ನೊಂದು ಮಾತನ್ನು ಕೂಡ ಕೇಳಿದ್ದೇವೆ, ಈ ಕ್ಯಾನ್ಸರ್ ರೋಗಿಗಳಿಗೆ ಈ ಹಾಲು ಕುಡಿಯುವುದು ಬಹಳಷ್ಟು ಉತ್ತಮ ಅಂತ. ಹೌದು ಸರ್, ಅಂದ್ರೆ ಅರಿಶಿನದ ಹಾಲು, ಅರಿಶಿನ ಹಾಲು ಸೇರಿಸಿ ಕುಡಿಬೇಕು ಸರ್. ಏನಕ್ಕಂತಂದ್ರೆ ಅದು ಆರಂಭಿಕ ಹಂತಗಳಲ್ಲಿ ಅಂತ ಹೇಳ್ತೀವಿ. ಆಗ್ಲೇ ನಾ ಹೇಳ್ದೆ ಅಲ್ವಾ ಸರ್, ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಅಂಶ ಇರುತ್ತೆ ಅಂತ ಹೇಳಿ, ಇದರಲ್ಲಿ ಒಂದು ಶಕ್ತಿ ಇರುತ್ತೆ ಸರ್. ಅಂದ್ರೆ ಆರಂಭಿಕ ಹಂತಗಳಲ್ಲಿ ಏನ್ ಕ್ಯಾನ್ಸರ್ ಕೋಶಗಳು ಆಗ್ತಾ ಇರುತ್ತಲ್ಲ ಸರ್, ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಕೋಶಗಳನ್ನ ನಾಶ ಮಾಡುವ ಅಂತ ಒಂದು ಶಕ್ತಿ ಕರ್ಕ್ಯುಮಿನ್ ಅಲ್ಲಿ ಇರುತ್ತೆ ಸರ್. ಅಂದ್ರೆ ಹಾಲಿನ ಅಂಶಗಳನ್ನು ಒಳಗೊಂಡಿರುತ್ತೆ ಮತ್ತೆ ಅರಿಶಿನದ ಕರ್ಕ್ಯುಮಿನ್ ಇರುತ್ತಲ್ಲ ಸರ್, ಇವೆರಡು ಸೇರಿ ಏನ್ ಅಂದ್ರೆ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಕಾರಕ ಕೋಶಗಳನ್ನ ನಾಶ ಮಾಡುವಂತ ಶಕ್ತಿ ಇರಲಿರುತ್ತೆ. ಇನ್ನೊಂದು, ಈಗ ಹಾಲು ಕುಡಿದ್ರೆ ಒಳ್ಳೆ ನಿದ್ದೆ ಬರ್ತದೆ ಅಂತ ಒಂದು ಮಾತು ಇದೆ, ಇದು ನಿಜನಾ? ಹೌದು ಸರ್, ನಿಜ. ಯಾಕಂತಂದ್ರೆ ಅರಿಶಿನದಲ್ಲಿ ಒಮ್ಮೆಲೆ ಮತ್ತೆ ಹಾಲಲ್ಲೂ ಅಮೈನೋ ಆಮ್ಲಗಳಿರುತ್ತೆ ಸರ್, ಅವೆರಡು ಅಮೈನೋ ಆಮ್ಲಗಳು ಬೆರ್ತಾಗ ಏನಾಗುತ್ತೆ ನಮ್ಗೆ ಒಳ್ಳೆ ನಿದ್ರೆ ಪಡೆಯಲು ಸಹಾಯ ಆಗುತ್ತೆ. ಹಾಗಾಗಿ ಇದನ್ನ ನಾವು ಅರಿಶಿನದ ಹಾಲು ಅಂದ್ರೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಿದ್ರು ಅಥವಾ ರಾತ್ರಿ ನಿದ್ದೆ ಚೆನ್ನಾಗಿಲ್ಲ ಅಂತೆಲ್ಲ ಹೇಳಿದ್ರೆ ಅವರಿಗೆ ನಾವು ಅರಿಶಿನದ ಹಾಲು ಕುಡಿದು ಮಲಗಿ ಅಂತ ಮನೇಲೆಲ್ಲಾ ಹೇಳ್ತಾರೆ. ಅದೇನಕ್ಕೆ ಅಂತಂದ್ರೆ ಇವಾಗ ಅರಿಶಿನದಲ್ಲಿರೋ ಅಮೈನೋ ಆಮ್ಲಗಳೆಲ್ಲ ನಮ್ಗೆ ಒಳ್ಳೆ ನಿದ್ರೆ ಪಡೆಯಲು ಸಹಾಯ ಮಾಡುತ್ತೆ ಅಂತ ಸರ್. ಅಂದ್ರೆ ಅರಿಶಿನ ಹಾಲು ಸೇರಿಸಿಕೊಂಡು ಹಾಲನ್ನ ಕುಡಿಯುವುದು ಅತ್ಯಂತ ಉತ್ತಮ. ಹೌದು ಸರ್, ಅಂದ್ರೆ ಅದು ಮತ್ತೆ ಅರಿಶಿನ ಒಂದು ಚಿಟಿಕೆ ಎಷ್ಟು ಅಂದ್ರೆ 2-6% ಅಂತ ಹೇಳ್ತೀವಿ, ಅಷ್ಟನ್ನ ನಾವು ಹಾಲಲ್ಲಿ ಹಾಕೊಂಡು ಕುಡಿದ್ರೆ ಒಳ್ಳೇದು. ಒಂದು ಚಿಟಿಕೆ ಹಾಕೊಂಡು ಕುಡಿಬೇಕು. ಹೌದು, ಆಯುರ್ವೇದದಲ್ಲಿ ಇದನ್ನು ಬಹಳ ಪ್ರಮುಖವಾಗಿ ಹೇಳ್ತಾರೆ ಅಲ್ವಾ, ಅದ ಕಾರಣ ಇಷ್ಟೆಲ್ಲ ರೋಗಗಳನ್ನು ದೂರ ಮಾಡಬಹುದು, ಉತ್ತಮವಾಗಿರ್ತಕ್ಕಂಥ ನಿದ್ರೆಯನ್ನ ಮಾಡಬಹುದು, ಆರೋಗ್ಯವನ್ನ ಸುಧಾರಿಸಬಹುದು. ಕೊನೆಯದಾಗಿ ಹೇಳಿ, ಈ ಒಂದು ಹಾಲನ್ನ ಸೇವಿಸುವುದರಿಂದ ಒಬ್ಬ ವ್ಯಕ್ತಿಯ ವಿಕಸನ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವನ ವಿಕಸನದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಯಾವ ರೀತಿಯಲ್ಲಿ ಅಂತ? ಸರ್, ಹಾಲನ್ನು ನಾವು ಒಂದು ನೈಸರ್ಗಿಕವಾದ ಸಿಗುವಂತ ಸಂಪೂರ್ಣ ಆಹಾರ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹಾಲನ್ನು ಅಮೃತಕ್ಕೆ ಸಮಾನ ಅಂತಾನೂ ಹೇಳ್ತೀವಿ. ಏನಕ್ಕೆ ಅಂದ್ರೆ ಮನುಷ್ಯನ ಜೀವಿತಾವಧಿಯಲ್ಲಿ ಇದು ಹಾಲು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂತಂದ್ರೆ ಮನುಷ್ಯನ ಜೀವನ ಪ್ರತಿದಿನ ಪ್ರಾರಂಭವಾಗುವುದೇ ಹಾಲು ಮತ್ತು ಹಾಲಿನಿಂದ ಮಾಡಿರ್ತಕ್ಕಂತ ಬಿಸಿ ಪಾನೀಯ ಚಹಾ ಮತ್ತು ಕಾಫಿಯಿಂದ. ಹಾಗಾಗಿ ಹಾಲಿನಲ್ಲಿರುವಂತ ಎಲ್ಲಾ ಪೋಷಕಾಂಶಗಳು ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ತುಂಬಾ ಸಹಾಯ ಮಾಡುತ್ತೆ. ಅದಾದ ಮೇಲೆ ಯಾವುದೇ ಒಂದು ಸಭೆ ಆಗಿರಬಹುದು, ಸಮಾರಂಭ, ಮದುವೆ ಅಥವಾ ವೇದ ಉಪನಿಷತ್ಗಳಿಂದ ಇಲ್ಲಿವರೆಗೂ ಕೂಡ ಹಾಲು ಒಂದು ತನ್ನದೇ ಆದಂತ ಒಂದು ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಬಂದಿದೆ ಸರ್. ಹಾಗಾಗಿ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು. ಹೌದು ಸರ್, ಹಾಗಾಗಿ ನಾವು ವ್ಯಕ್ತಿ ವಿಕಸನದಲ್ಲಿ ಹಾಲಿನ ಪೌಷ್ಟಿಕಾಂಶಗಳ ಪಾತ್ರ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತೀವಿ. ತುಂಬಾ ಒಳ್ಳೇದು ಶ್ರೀಮತಿ ಪ್ರಿಯಾಂಕಾ ವಿ ಕಲ್ಯಾಣ ಅವರೇ. ಒಬ್ಬ ವ್ಯಕ್ತಿ ಹಾಲು ಸೇವಿಸುವುದರಿಂದ, ಅದು ಚಿಟಿಕೆ ಅರಿಶಿನವನ್ನ ಹಾಕಿ ಸೇವಿಸುವುದರಿಂದ ಯಾವ ರೀತಿ ಆರೋಗ್ಯ ವೃದ್ಧಿ ಆಗ್ತದೆ ಮತ್ತೆ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಯಾವ ರೀತಿಯ ಆ ರೋಗಗಳನ್ನೆಲ್ಲ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ತುಂಬಾ ಧನ್ಯವಾದಗಳು ಸರ್. ಈಗ ಒಂದು ಜಾಹೀರಾತು. ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಈಗ ಕಲಬುರಗಿಯ ವಿಷ್ಣುನಗರ ಬಡಾವಣೆಯ ಶ್ರೀಮತಿ ಶಾಂತಾಬಾಯಿ ಎನ್ ರಾಥೋರ್, ಜಮುನಾಬಾಯಿ ಕೆ ಪವಾರ್, ಜಮಲಾಬಾಯಿ ಚೌಹಾಣ್, ರಂಗುಬಾಯಿ ಜೆ ಜಾಧವ್, ತಿಪ್ಪಮ್ಮ ಎಚ್ ರಾಠೋಡ್ ಮತ್ತು ಸರುಬಾಯಿ ಟಿ ರಾಠೋಡ್ ಅವರಿಂದ ಲಂಬಾಣಿ ಸಂಪ್ರದಾಯದ ಪದ. ಚಂದ ಚಪಗೋ ಚಂದೇ ಚಂದೇ ನಿಯಮ ಚಂದ ಚಪಗೋ ಚಂದೇ ಚಂದೇ ನಿಯಮ ಚಂದ ಚಪಗೋ ಚಂದೇ ಚಂದೇ ನಿಯಮ ವೀರ ರಮ ರೌ ರಮ ಸುರಿ ಇದುವರೆಗೆ ಕಲಬುರಗಿ ವಿಷ್ಣುನಗರದ ಬಡಾವಣೆಯ ಶ್ರೀಮತಿ ಶಾಂತಾಬಾಯಿ ಎನ್ ರಾಥೋರ್, ಜಮುನಾಬಾಯಿ ಕೆ ಪವಾರ್, ಜಮಲಾಬಾಯಿ ಜಿ ಚೌಹಾಣ್, ರಂಗೋಬಾಯಿ ಜೆ ಜಾಧವ್, ತಿಪ್ಪಮ್ಮ ಎಚ್ ರಾಥೋಡ್ ಮತ್ತು ಸರುಬಾಯಿ ಟಿ ರಾಥೋಡ್ ಅವರಿಂದ ಲಂಬಾಣಿ ಸಂಪ್ರದಾಯದ ಪದ ಕೇಳಿದಿರಿ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿ ತಿಂದವನು ನಿರೋಗಿ, ಒಂದು ಸಂವಾದ. ಭಾಗವಹಿಸುವ ತಜ್ಞರು ಡಾಕ್ಟರ್ ವಾಣಿಶ್ರೀ ಎಸ್, ಗೃಹ ವಿಜ್ಞಾನ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಸರಣಿ ಕಾರ್ಯಕ್ರಮದಲ್ಲಿ ರಾಗಿ ತಿಂದವನು ನಿರೋಗಿ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದಂಥ ಡಾಕ್ಟರ್ ವಾಣಿಶ್ರೀ ಅವರು. ವಾಣಿಶ್ರೀ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೊದಲನೇದಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಡಿ, ರಾಗಿಯ ಒಂದು ವಿಶೇಷತೆ ಏನು ಅಂತಕ್ಕಂಥ ವಿಚಾರ. ಈ ರಾಗಿ ಅಂತಕ್ಕಂಥದ್ದು ರಾಗಿನೂ ಕೂಡ ಒಂದು ಪ್ರಮುಖವಾದ ಸಿರಿಧಾನ್ಯ. ಈ ರಾಗಿಯನ್ನ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಬಳಕೆ ಕಡಿಮೆ ಇದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆರೋಗ್ಯದತ್ತ ಎಲ್ಲರಿಗೂ ಒಲವು ಇರೋದ್ರಿಂದ ಬಳಕೆಯಲ್ಲಿ ಸಿಗ್ತಾ ಇದೆ. ಹೆಚ್ಚಾಗಿ ಬೆಳೀತಕ್ಕಂತ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ ರಾಗಿ ಒಂದು ಪ್ರಮುಖವಾದ ಬೆಳೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದು ಪ್ರಚಲಿತದಲ್ಲಿ ಇದೆ. ರಾಗಿಯ ಬಳಕೆಯನ್ನ ಯಾರೂ ಬಿಟ್ಟಿಲ್ಲ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇದು ಒಂದು ಪ್ರಮುಖವಾದ ಆಹಾರ. ಬೆಳಗ್ಗೆ ನಾವು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೇಗೆ ರೊಟ್ಟಿಯನ್ನು ತಿಂದು ಹೋಗ್ತೀವೋ ಅದೇ ರೀತಿಯಲ್ಲಿ ರಾಗಿ ಮುದ್ದೆಯನ್ನು ತಿಂತಕ್ಕಂಥದ್ದು ಒಂದು ಅಭ್ಯಾಸ. ಅಂದ್ರೆ ಇದು ನಮ್ಮ ಮುಖ್ಯವಾದ ಆಹಾರ ಪದ್ಧತಿ. ಅಲ್ಲಿ ಇವತ್ತಿನ ದಿನಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಈ ರಾಗಿಯ ಬಳಕೆ ಇದೆ. ಇದು ಒಂದು ವಿಶೇಷ ಅಂತ ಹೇಳಿದ್ರೆ ರಾಗಿ ಒಂದು ಕಣ್ಮರೆಯಾಗಲಾರದ ಸಿರಿಧಾನ್ಯ. ಅವತ್ತಿನಿಂದ ಇವತ್ತಿನವರೆಗೂ ರಾಗಿ ನಮಗೆ ಸಿಗ್ತಾನೆ ಇದೆ. ಅದರ ಜೊತೆಗೆ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಫಸ್ಟ್ಗೆ ನಾವು ಸ್ಟಾರ್ಟ್ ಮಾಡತಕ್ಕಂತ ಪೂರಕ ಆಹಾರದಲ್ಲಿ ಮುಖ್ಯವಾಗಿ ಇದನ್ನ ಶುರು ಮಾಡೋದು ರಾಗಿ ಮಾಲ್ಟ್ನಿಂದ. ಹಾಗಾಗಿ ಇದಕ್ಕೆ ರಾಗಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಅದರ ಜೊತೆಗೆ ಸಂತ ಶಿಶುನಾಳ ಶರೀಫರು ಕೂಡ ಒಂದು ಹಾಡಿನಲ್ಲಿ ಈ ರಾಗಿಯನ್ನ ತಗೊಂಡಿರ್ತಾರೆ. ಅಂದ್ರೆ ಆ ಕಾಲದಿಂದ ಕೂಡ ರಾಗಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ನೋಡಬಹುದು. ಒಂದು ಹಾಡಿದೆ, ತಾವೆಲ್ಲರೂ ಕೇಳಿರ್ತೀರಾ, ರಾಗಿ ತಂದೇವಾ ಭಿಕ್ಷಕ್ಕೆ ರಾಗಿ ತಂದೇವಾ ಅಂತೇಳಿ. ಈ ಹಾಡಿನಲ್ಲಿ ನಾವು ನೋಡ್ತಿರ್ತೇವೆ ಮತ್ತು ಗಾದೆಗಳಲ್ಲೂ ಕೂಡ ರಾಗಿ ತಿಂದವ ನಿರೋಗಿ ಅಂತ. ಅಂದ್ರೆ ರಾಗಿ ತಿಂದಂತವ್ರಿಗೆ ಯಾವುದೇ ರೋಗಗಳು ಬರೋದಿಲ್ಲ, ರೋಗ ನಿರೋಧಕತೆ ಶಕ್ತಿ ಹೆಚ್ಚಿರುತ್ತೆ ಅನ್ನೋದು ನಮ್ಮ ಹಿಂದಿನ ಕಾಲದಿಂದ ಪೂರ್ವಜರು ತಮ್ಮ ಹಾಡುಗಳಲ್ಲಿ ಗಾದೆ ಮಾತುಗಳಲ್ಲಿ ಹೇಳ್ತಾ ಬಂದಿರತಕ್ಕಂತ ಒಂದು ಇರೋದನ್ನ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ಇದು ರಾಗಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ಎಂದು ಕಣ್ಮರೆಯಾಗಲಾರದ ಸಿರಿಧಾನ್ಯ ಅಂತ ನಾವು ಹೇಳಬಹುದು. ರಾಗಿಯಲ್ಲಿ ಯಾವ ಯಾವ ಪೋಷಕಾಂಶಗಳು ಮುಖ್ಯವಾಗಿ ನಮ್ಮ ದೇಹಕ್ಕೆ ಸಿಗುತ್ತವೆ? ರಾಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಿಗ್ತಕ್ಕಂಥ ಪೋಷಕಾಂಶಗಳನ್ನ ನೋಡೋದಾದ್ರೆ, ತಮಗೆಲ್ಲರಿಗೂ ಗೊತ್ತು ಏಕದಳ ಧಾನ್ಯಗಳಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಆದ್ರೆ ಅದರಲ್ಲಿ ಒಂದು ಗುಣಮಟ್ಟದ ಪ್ರೋಟೀನ್ ಇರೋದಿಲ್ಲ, ಆದ್ರೆ ಲಭ್ಯತೆ ಅಂತೂ ಇರುತ್ತೆ. ನಾವು ದ್ವಿದಳ ಧಾನ್ಯಗಳಿಗೆ ಕಂಪೇರ್ ಮಾಡಿದಾಗ, ಅವುಗಳಿಗೆ ಹೋಲಿಸಿ ನೋಡಿದಾಗ, ಏಕದಳ ಧಾನ್ಯಗಳಲ್ಲಿ ಪ್ರೋಟೀನಿನ ಗುಣಮಟ್ಟ ಕಡಿಮೆ ಇದ್ರೂ ಕೂಡ ಈ ನಮ್ಮ ರಾಗಿಯಲ್ಲಿ ಇರತಕ್ಕಂಥ ಪ್ರೋಟೀನ್ ಅಂಶ 7.3 ಗ್ರಾಂನಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ. ನಂತರ 1.3 ಗ್ರಾಂನಷ್ಟು ಕೊಬ್ಬಿನಾಂಶ ಇರುತ್ತೆ. ಹೇಳಬೇಕಂತಂದ್ರೆ ಹೇರಳವಾಗಿ ಖನಿಜಾಂಶಗಳು ನಮಗೆ ಸಿಗುತ್ತೆ, 2.7 ಗ್ರಾಂನಷ್ಟು ಖನಿಜಾಂಶಗಳು. ಅದರಲ್ಲೂ ಪ್ರಮುಖವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇರತಕ್ಕಂಥ ಒಂದು ಕ್ಯಾಲ್ಸಿಯಂ ಅಂದ್ರೆ ಸುಣ್ಣ ಅಂತ ಏನ್ ಹೇಳ್ತೀವಲ್ಲ, ಅದು ಇದರಲ್ಲಿ ಪ್ರಮುಖವಾಗಿ 344 ಮಿಲಿಗ್ರಾಂನಷ್ಟು ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ. ಅದರ ಜೊತೆಗೆ ಕಬ್ಬಿಣಾಂಶ ಕೂಡ 3.9 ಗ್ರಾಂನಷ್ಟು ನಮಗೆ ಕಬ್ಬಿಣಾಂಶ ಸಿಗುತ್ತೆ. ಈ ರೀತಿ ಅನೇಕ ಖನಿಜಾಂಶಗಳನ್ನು ಒಳಗೊಂಡಿರತಕ್ಕಂಥ ರಾಗಿ ಬಹಳ ಉತ್ಕೃಷ್ಟವಾದ ತೃಣಧಾನ್ಯ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಈ ಪೊಟ್ಯಾಸಿಯಂ ಕೂಡ ಇದರಲ್ಲಿ ಹೇರಳವಾಗಿ ದೊರೀತಾ ಇದೆ. ಮತ್ತು ನಮ್ಮ ಆರೋಗ್ಯಕ್ಕೆ ಅಂದ್ರೆ ಹೃದಯದ ಆರೋಗ್ಯಕ್ಕೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಸೋಡಿಯಂನ ಅಂಶ ತುಂಬಾ ಕಡಿಮೆ ಇದೆ ಇದರಲ್ಲಿ. ಅಂದ್ರೆ ಕಡಿಮೆ ಸೋಡಿಯಂ ಇರತಕ್ಕಂಥ ಆಹಾರ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಉತ್ತಮ. ಇದ್ರ ಪೋಷಕಾಂಶಗಳನ್ನ ನೋಡಿದಾಗ ನಾವು ಮೊಣಕಾಲಿನ ನೋವಿಗಿರಬಹುದು ಅಥವಾ ಮೂಳೆಗಳ ಬೆಳವಣಿಗೆಗೆ ಹೆಚ್ಚು ಉಪಯುಕ್ತ ಆಗ್ತಕ್ಕಂಥ ಕ್ಯಾಲ್ಸಿಯಂನ ನಾವು ತಗೊಳ್ಬೇಕು ಅಂತಾದ್ರೆ ಈ ರಾಗಿನ ದಿನನಿತ್ಯದ ಆಹಾರದಲ್ಲಿ ಬಳಕೆ ಮಾಡಿದಾಗ ಕ್ಯಾಲ್ಸಿಯಂನ ಅಂಶ ಅತಿ ಹೆಚ್ಚು ನಮ್ಮ ದೇಹಕ್ಕೆ ಸಿಗುತ್ತೆ. ಇನ್ನ ರಾಗಿ ಮುಖ್ಯವಾಗಿ ಎಲ್ಲಾ ವಯಸ್ಸಿನವರು ಇದನ್ನ ತಿನ್ನಬಹುದಂತೀರಾ? ಯಾವ ವಯಸ್ಸಿನವರು ತಿನ್ನೋದ್ರಿಂದ ಜಾಸ್ತಿ ಅವರಿಗೆ ಆರೋಗ್ಯ ಜಾಸ್ತಿ ಪೋಷಣೆ ಆಗತ್ತಂತೀರಿ? ರಾಗಿಯನ್ನ ಎಲ್ಲ ವಯಸ್ಸಿನವರು ಕೂಡ ಬಳಕೆ ಮಾಡಬಹುದು.

ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಿಂದ ಅಳತಕ್ಕಂತ ಒಂದು ತಳಿ ಇದೆ, ಹಂಸ ರಾಗಿ ಅಂತೇಳಿ. ಸೊ ಅದರಿಂದ ಬಿಳಿಯಾದ ರಾಗಿಯನ್ನು ಕೂಡ ನಾವಿವತ್ತು ಮಾರುಕಟ್ಟೆಯಲ್ಲಿ ನೋಡಬಹುದು. ಈ ರೀತಿ ಅನೇಕ ಪದಾರ್ಥಗಳು ರಾಗಿಯಿಂದ ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಬಿಸ್ಕೆಟ್ಗಳು ಮತ್ತು ಬೇಕರಿ ಪ್ರಾಡಕ್ಟ್ಸ್ಗಳಿಗೆಲ್ಲ ತುಂಬಾ ಈ ಬೇಕರಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ ಯಾವಾಗ್ಲೂ. ರಾಗಿಯಿಂದ ತಯಾರಿಸಿದಂತಹ ಯಾವುದೇ ಒಂದು ಉತ್ಪನ್ನವನ್ನ ಇವತ್ತು ಇಡ್ಲಿ ರವೆ ಇರಬಹುದು, ಹಿಟ್ಟಿರಬಹುದು, ಅಥವಾ ಬೇರೆ ಸಿದ್ಧಪಡಿಸಿದಂತಹ ಸ್ಯಾವಿಗೆಗಳಿರಬಹುದು, ಸೆಂಡಿಗೆಗಳಿರಬಹುದು, ಕೋಡ್ಬೆಳೆಗಳು, ಇಂಥವೆಲ್ಲ ಇವಕ್ಕೆ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ. ಎಷ್ಟು ದಿವಸವರೆಗೆ ಮನೆಯಲ್ಲಿ ಇವುಗಳನ್ನ ಸ್ಟೋರ್ ಮಾಡಲಿಕ್ಕೆ ಒಂದು ಅವಧಿ ಇರುತ್ತೆ ಇವಕ್ಕೆಲ್ಲ? ರಾಗಿಯಿಂದ ಮಾಡಿರ್ತಕ್ಕಂತ ಪದಾರ್ಥಗಳ ಮೇಲೆ ಇದರ ಒಂದು ಕೀಪಿಂಗ್ ಕ್ವಾಲಿಟಿ ಇದು ಅಂದ್ರೆ ಎಷ್ಟು ದಿನ ಇಡಬಹುದು ಅನ್ನೋದು ಒಂದು ಶೆಲ್ಫ್ ಲೈಫ್ ಅವಲಂಬಿತವಾಗಿರುತ್ತೆ. ಈ ಒಣ ತಿನಿಸುಗಳನ್ನು ಮಾಡಿದಾಗ ಅಂದ್ರೆ ಶಾವಿಗೆ ಇರಬಹುದು ಅಥವಾ ನಮ್ಮ ಸಂಡಿಗೆ ಹಪ್ಪಳ ಇವುಗಳನ್ನೆಲ್ಲ ಮಾಡಿದಾಗ ವರ್ಷಗಟ್ಟಲೆ ಇಟ್ಟರು ಏನು ಆಗೋದಿಲ್ಲ. ನಾವು ಯಾವ ರೀತಿ ರೆಗ್ಯುಲರ್ ಆಗಿರತಕ್ಕಂತ ಶಾವಿಗೆಗಳನ್ನ ವರ್ಷಕ್ಕೊಂದು ಸಲ ಬೇಸಿಗೆಯಲ್ಲಿ ಮಾಡಿಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಈ ರಾಗಿ ಶಾವಿಗೆಯನ್ನು ಕೂಡ ಇಡಬಹುದು, ಪಾಸ್ತಾಗಳನ್ನು ಕೂಡ ಇಡಬಹುದು. ಆದ್ರೆ ರಾಗಿಯಿಂದ ಮಾಡಿರ್ತಕ್ಕಂತ ಹಲ್ವಾ ಇರಬಹುದು ಅಥವಾ ಈ ತಾಲಿಪಟ್ಟುಗಳು ಇವೆಲ್ಲ ಎರಡು ದಿವಸ ಮೂರು ದಿವಸಕ್ಕೆ ಬೇಗ ಹಾಳಾಗ್ತಕ್ಕಂಥದ್ದು. ಹಲ್ವಾ ಪರವಾಗಿಲ್ಲ, ಒಂದು ನಾಲ್ಕೈದು ದಿವಸದವರೆಗೂ ಬರುತ್ತೆ. ಅದೇ ರೀತಿ ರಾಗಿ ಹಾಲು ತೆಗೆದು ಏನು ಸೊಂಡಿಗೆ ಮಾಡ್ತಾ ಇರ್ತೀವಿ ಅಥವಾ ಹಪ್ಪಳ ಮಾಡ್ತಾ ಇರ್ತೀವಿ ಇವುಗಳನ್ನ ವರ್ಷಪೂರ್ತಿ ನಾವು ಇಟ್ಕೊಳ್ಬಹುದು. ಮತ್ತೆ ರಾಗಿ ಮಿಕ್ಸ್ಗಳೇನಿರುತ್ತೆ ಹಿಟ್ಟು ಮಾಡಿದ ನಂತರ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳೊಳಗೂ ಮಾತ್ರ ನಾವು ಬಳಕೆ ಮಾಡಬಹುದು. ಅದೇ ರಾಗಿಯನ್ನೇ ಹಾಗೆ ಇಡೋದಾದ್ರೆ ನೀವು ವರ್ಷಗಟ್ಟಲೆ ಇಟ್ಟರು ಕೂಡ ರಾಗಿಗೆ ಹುಳ ಬರೋದಿಲ್ಲ. ರಾಗಿ ಬೇರೆ ಧಾನ್ಯಗಳಿಗೆ ಬರೋ ತರ ಇದಕ್ಕೆ ಯಾವುದೇ ಕೀಟವಾದೆ ಇರೋದಿಲ್ಲ. ಪ್ರತಿನಿತ್ಯ ರಾಗಿಯನ್ನ ಒಂದೊತ್ತಾದರೂ ಸೇವನೆ ಮಾಡಬಹುದು ಅಂದ್ರೆ ಯಾವುದೇ ಒಂದು ರಾಗಿ ಉತ್ಪನ್ನ ಇರಬಹುದು, ರಾಗಿ ಮಾಲ್ಟ್ ಇರಬಹುದು, ಮುದ್ದೆ ಇರಬಹುದು, ಗಂಜಿ ಇರಬಹುದು, ರೊಟ್ಟಿ ಇರಬಹುದು, ದೋಸೆ ಇರಬಹುದು, ಇಡ್ಲಿ ಇರಬಹುದು, ಈ ರಾಗಿಯಿಂದ ಮಾಡಿದಂತ ಐಟಮ್ಗಳನ್ನ ಪ್ರತಿನಿತ್ಯ ಸೇವಿಸೋದು ಒಳ್ಳೆದಂತೀರ? ಪ್ರತಿನಿತ್ಯ ಒಂದು ವೇಳೆ ಸೇವಿಸೋದು ಒಳ್ಳೆದಂತೀರ? ಒಂದ್ ಹೊತ್ತಿಗೆ ಇದು ನಮ್ಮ ಪ್ರಮುಖ ಆಹಾರ ಆಗಿದ್ರೆ ನಾವು ರೆಗ್ಯುಲರ್ ಆಗಿ ಒಂದ್ ಹೊತ್ತಿನಲ್ಲಿ ಕಂಪಲ್ಸರಿಯಾಗಿ ಮಾಡ್ತಾ ಇರ್ತೀವಿ. ದಕ್ಷಿಣ ಕರ್ನಾಟಕದಲ್ಲಿ ನಮಗ್ ನೋಡಿದ್ರೆ ಕಂಪಲ್ಸರಿ ರಾತ್ರಿ ರಾಗಿ ಮುದ್ದೆ ತಿನ್ನೋದು ತುಂಬಾ ವಾಡಿಕೆ. ಯಾಕಂದ್ರೆ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡತಕ್ಕಂತ ಒಂದು ಊಟ ರಾತ್ರಿ ಊಟ ಆಗಿರೋದ್ರಿಂದ ಕಂಪಲ್ಸರಿಯಾಗಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಮುದ್ದೆಯನ್ನ ನಾವು ತಿನ್ನಬಹುದು. ಅದೇ ರೊಟ್ಟಿ ಸೀಮೆಯಲ್ಲಿರ್ತಕ್ಕಂಥ ಜನರು ಇದನ್ನ ರೊಟ್ಟಿಯನ್ನು ಕೂಡ ಮಾಡಿ ತಗೊಂಡ್ಕೊಂಡು ಹೋಗಬಹುದು. ಒಂದು ಹೊತ್ತಿಗಾದ್ರೂ ರಾಗಿಯನ್ನ ಬಳಕೆ ಮಾಡೋದಕ್ಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ. ದಿನಾಲು ಕೂಡ ಸೇವನೆ ಮಾಡಿದ್ರು ಯಾವುದೇ ತೊಂದರೆ ಇಲ್ಲ. ಯಾರಿಗಿದು ರಾಗಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಇಡಿಯಾದ ರಾಗಿಯಿಂದ ಮಾಡಿರ್ತಕ್ಕಂಥ ಹಿಟ್ಟಿಂದ ಏನು ಗಂಜಿ ಮಾಡ್ತೀವಲ್ಲ ಇದು ಮಕ್ಕಳಿಗೆ ಜೀರ್ಣ ಆಗದೇನೆ ಸ್ವಲ್ಪ ಬೇದಿ ರೂಪದಲ್ಲಿ ಆಗುತ್ತೆ. ಅವಾಗ ನಾವೇನ್ ತಿಳ್ಕೊಂತೀವಿ ಇದಕ್ಕೆ ನಮ್ಮ ಕಡೆ ಇದು ರಾಗಿಯನ್ನ ಬೆಳೆಯೋದಿಲ್ಲ, ಇದು ಸೆಟ್ ಆಗಿಲ್ಲ ನಮ್ಮ ದೇಹಕ್ಕೆ ಅಂತ ನಾವು ಅನ್ಕೊಳ್ತೀವಿ. ಅದು ಹಾಗೇನಿಲ್ಲ, ಅದರ ಸಿಪ್ಪೆ ಜೀರ್ಣ ಆಗುವಂತ ಶಕ್ತಿ ಇನ್ನ ಮಕ್ಕಳಿಗೆ ಡೆವಲಪ್ ಆಗಿರೋದಿಲ್ಲ. ಹಾಗಾಗಿ ಮಾಲ್ಟೆಡ್ ಪ್ರಾಡಕ್ಟ್ಸ್ನೇ ನಾವು ಬಳಸಬೇಕಾಗತ್ತೆ. ಅಂದ್ರೆ ಮೊಳಕೆ ಬರೆಸಿ ತಯಾರಿಸುವಂತ ಹಿಟ್ಟು ಯಾವ ವಯಸ್ಸಿನವರಾದ್ರೂ ಬಳಕೆ ಮಾಡಬಹುದು. ರಾಗಿಯನ್ನ ದಿನನಿತ್ಯ ಬಳಕೆ ಮಾಡಿದ್ರು ಕೂಡ ಯಾವುದೇ ತಪ್ಪಿಲ್ಲ. ಒಳ್ಳೆಯದು ಡಾಕ್ಟರ್ ವಾಣಿಸರಿ ಅವರು, ಇದುವರೆಗೆ ರಾಗಿ ತಿಂದವನು ನಿರೋಗಿ ಅಂತಕ್ಕಂತ ವಿಚಾರವಾಗಿ ರಾಗಿಯ ಮಹತ್ವ, ಪೌಷ್ಟಿಕಾಂಶಗಳು, ಅದರಿಂದ ಏನೆಲ್ಲ ತಯಾರು ಮಾಡ್ಕೋಬಹುದು, ಹೇಗೆ ಸೇವನೆ ಮಾಡಬಹುದು ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಪಡೆ ಹೈ ಗಾಂವ ಚಲ ಪಡಾ ಗೇಹೂ ಧಾನ ಬಾಜರಾ ಜವಾರ ಕೇ ಮೈದಾನೋ ಮೇ ಛೋಟೇ ಛೋಟೇ ಧಂದೇ ಯಾ ಬಡೆ ಕಾಮೋ ಮೇ ಫೂಲೋ ಕೇ ಪಾಲಿಹೌಸ್ ಸಬ್ಜಿಯೋ ಕೇ ಬಾಗಾನೋ ಮೇ ಸೋಲಾರ್ ಬದಲ ರಹಾ ಹೈ ರಾತ್ ಕೋ ಉಜಾಲೋ ಮೇ ಫೈನಾನ್ಶಿಯಲ್ ಇನ್ಕ್ಲೂಷನ್ देश की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े हैं गांव, चल पड़ा इंडिया. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾ ವಿಜಿ ಮಾವುಲತ್ತಿ. ಸಹಕಾರ ಬಿ ನರಸಿಂಹ.